ಮಾಡಲಾಗುತ್ತಿದೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ರೈಲಿನ ಭೋಗಿಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಎಂದು ಹೇಳಿದ್ದಾರೆ. 15 ವರ್ಷದ ಹಿಂದೆ ಡೌನ್ ದ ಲೈನ್ ಏನ್ ನಾವು ರೈಲ್ವೆ ಪ್ರಾಪರ್ಟಿ ನೋಡ್ತಾ ಇದ್ರಿ, ರೈಲ್ವೆ ಸ್ಟೇಷನ್ಸ್ ನೋಡ್ತಾ ಇದ್ರಿ, ಈಗ ನೋಡ್ತಾ ಇರೋ ಸ್ಟೇಷನ್ಸ್ಗೆ ಬಹಳ ವ್ಯತ್ಯಾಸ ಇದೆ. ಇವನ್ ರನ್ನಿಂಗ್ ಏನು ನಮ್ ಕೋಚಸ್ ಆಗ್ಬಹುದು, ಮತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೇಂಜಸ್ ಬಂತು ಅಂತಂದ್ರೆ ಕ್ಲೀನ್ಲಿನೆಸ್ ಗೆ ಬಹಳ ಆದ್ಯತೆ ಕೊಟ್ರು. ಮೊದಲು ಫಂಡ್ಸ್ ಇಷ್ಟೊಂದು ಇರ್ತಿದ್ದಿಲ್ಲ ಕ್ಲೀನ್ಲಿನೆಸ್, ಇವಾಗ ಅದಕ್ಕೆ ಒಂದು ಸೆಪರೇಟ್ ಆಗಿ ಡಿಪಾರ್ಟ್ಮೆಂಟ್ ENHM ಎನ್ವೈರನ್ಮೆಂಟಲ್ ಅಂಡ್ ಹೌಸ್ ಕೀಪಿಂಗ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಡಿಪಾರ್ಟ್ಮೆಂಟ್ ಮಾಡಿದ್ರು. ಆ ಹೊಸ ಡಿಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಫಂಡ್ಸ್ ಅದಕ್ಕೆ ಅಂತ, ಸೊ ದಟ್ ಟ್ರೈನ್ ಮತ್ತೆ ಏನು ಟ್ರ್ಯಾಕ್ಸ್ ಇದೆ ಅದರದ್ದು ಕೂಡ ನಾವು ಕ್ಲೀನಿಂಗ್ ಇನ್ಶೂರ್ಸ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸುಂಕೇರಿ 3 ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ, ಸೇವಾ ಪ್ರಾಕ್ಷಿಕ ಸ್ವಚ್ಛತಾ ಅಭಿಯಾನಕ್ಕೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಸ್ವಚ್ಛತೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಂಬೂ ಸವಾರಿಗೆ ಸಾಂಸ್ಕೃತಿಕ ನಗರಿ ಸಜ್ಜು, ಮೈಸೂರಿಗೆ ಹರಿದು ಬಂದ ಜನಸಾಗರ. ದಸರಾ ಪ್ರಾಧಿಕಾರದ ರಚನೆಯ ಅಗತ್ಯವಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಶುಲ್ಕದ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನ, ರಾಜ್ಯದ ಹಲವೆಡೆ ವಿಶಿಷ್ಟ ಜಾಗೃತಿ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ 6:50.42. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅರಿಸಿಣ ಬೆಳೆಯ ಉತ್ಪಾದಕತೆ ಹೆಚ್ಚಿಸುವಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ ಕುರಿತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾ ಎನ್.ಟಿ. ನರೇಶ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಎನ್. ಕೇಶವಮೂರ್ತಿ. ಡಾಕ್ಟರ್ ನರೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಚಾಮರಾಜನಗರ ಜಿಲ್ಲೆಯ ಪ್ರಧಾನವಾದ ಬೆಳೆ ಅರಿಶಿಣ, ಇದರ ಉತ್ಪಾದನೆ ಹಾಗೂ ಉತ್ಪಾದಕತೆ ಹೆಚ್ಚಿಸುವಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಕಾರ್ಯಚಟುವಟಿಕೆಗಳು, ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಅರಿಶಿಣ ಬೆಳೆಯ ಉತ್ಪಾದನೆ ಉತ್ಪಾದಕತೆಯನ್ನು ಹೇಗೆ ಹೆಚ್ಚಿಸ್ತಾ ಇದ್ದೀರಿ, ಮತ್ತು ಮುಂದಿನ ಕಾರ್ಯತಂತ್ರ ಏನು ತಮ್ಮದು, ಹಾಗೆ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆಗಳು, ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಧನ್ಯವಾದಗಳು ಸರ್. ನಿಮಗೆಲ್ಲ ಗೊತ್ತಿರಬಹುದು, ಕೃಷಿ ವಿಜ್ಞಾನ ಕೇಂದ್ರ ಭಾರತದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಕಾರ್ಯನಿರ್ವಹಿಸ್ತಾ ಇದೆ. ಇದು ತನ್ನದೇ ಆದ ಒಂದು ಮೂಲ ಉದ್ದೇಶಗಳು ಅಥವಾ ಧ್ಯೇಯೋದ್ದೇಶಗಳು ಮತ್ತು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆ ಜಿಲ್ಲೆಯ ಒಂದು ವ್ಯಾಪ್ತಿಗೆ ಬರುವಂತಹ ಬೆಳೆಗಳ ಬಗ್ಗೆ ರೈತರಿಗೆ ತಾಂತ್ರಿಕ ಮಾಹಿತಿನ ಕೊಡ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು ರೈತ ಬಾಂಧವರೇ, ಕೃಷಿ ವಿಜ್ಞಾನ ಕೇಂದ್ರವು ರೈತರಿಗೆ ತಂತ್ರಜ್ಞಾನ ಮರುಪರಿಶೀಲನೆ, ಪ್ರಾತ್ಯಕ್ಷಿಕೆ ಮತ್ತು ಸಾಮರ್ಥ್ಯ ಅಭಿವೃದ್ಧಿ, ಕೆಪ್ಯಾಸಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ, ಅದು ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತು ಯುವಕರಿಗೆ ಮತ್ತು ನಂತರ ವಿಸ್ತರಣಾ ಕಾರ್ಯಕರ್ತರಿಗೆ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಈಗ ಒಂದು ತಂತ್ರಜ್ಞಾನ ಮರುಪರಿಶೀಲನೆ ಅಂತ ಹೇಳಿದೆ. ತಂತ್ರಜ್ಞಾನ ಮರುಪರಿಶೀಲನೆ ಅಂದರೆ ನಮ್ಮ ಚಾಮರಾಜ ಜಿಲ್ಲೆಗೆ ಬೇಕಾದಂಥ ಸಂಶೋಧನೆಗಳನ್ನ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳನ್ನ ತಗೊಂಡು ನಮ್ಮಲ್ಲಿ ಒಂದು ಸಂಶೋಧನೆ ಮಾಡಿ ಈ ಭಾಗದ ರೈತರಿಗೆ ಯಾವ ರೀತಿ ಬೇಕಾಗುತ್ತೋ ಆ ನಿಟ್ಟಿನಲ್ಲಿ ನಾವೊಂದು ತಂತ್ರಜ್ಞಾನ ಮರುಪರಿಶೀಲನೆ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಒಂದು ಟೊಮೆಟೊ ತಳಿ ಇರ್ಬೋದು, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದನೂ ತಟ್ಟಿಗೆ ಬರ್ತದೆ, ಕೃಷಿ ವಿಶ್ವವಿದ್ಯಾನಿಲಯ ಬಂದನೂ ಸಹ ಬರ್ತದೆ, ಬಾಗಲಕೋಟೆಯಿಂದನೂ ಬರುತ್ತೆ. ಬಟ್ ನಮ್ಮ ಚಾಮರಾಜನಗರಕ್ಕೆ ಸೂಕ್ತವಾದಂಥ ತಳಿಗಳನ್ನ ನಾವು ನಮ್ಮ ಒಂದು ಏನು ಒಂದು ಸಂಶೋಧನೆ ಮಾಡಿ ಈ ಭಾಗಕ್ಕೆ ಯಾವ ತಳಿ ಸೂಕ್ತ ಅಂತ ನಾವು ತಂತ್ರಜ್ಞಾನ ಮರುಪರಿಶೀಲನೆ ಮಾಡ್ತೀವಿ. ಅದೇ ರೀತಿಯಾಗಿ ಪ್ರಾತ್ಯಕ್ಷಿಗಳು ಈಗ ಬಿಡುಗಡೆ ಕೃಷಿ ವಿಶ್ವವಿದ್ಯಾನಿಲಯದಿಂದ ಮತ್ತು ಸಂಶೋಧನಾ ಸಂಸ್ಥೆಗಳಿಂದ ಬಿಡುಗಡೆಗೊಂಡಿರತಕ್ಕಂಥ ತಳಿಗಳು ತಂತ್ರಜ್ಞಾನಗಳನ್ನ ರೈತರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ನಾವು ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಕೈಗೊಳ್ತೀವಿ. ಅದು ರೈತರ ಜಮೀನಿನಲ್ಲಿ ನಾವು ತೆಗೆದುಕೊಳ್ತೇವೆ. ನಂತರ ಒಂದು ಬೆಳೆ ಕಟಾವು ಅಂತಕ್ಕೆ ಬಂದಾಗ ಆ ಒಂದು ತಂತ್ರಜ್ಞಾನ ಇಡೀ ಜಿಲ್ಲೆಗೆ ಮತ್ತು ಅಕ್ಕಪಕ್ಕದ ಗ್ರಾಮದ ರೈತರುಗಳಿಗೆ ತಿಳಿಸ್ಲಿಕ್ಕೋಸ್ಕರ ನಾವು ಒಂದು ಕ್ಷೇತ್ರೋತ್ಸವ ಮುಖಾಂತರ ಆ ತಂತ್ರಜ್ಞಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ನಂತರ ಅದನ್ನು ಇಲಾಖೆಗಳಿಗೆ ನಾವು ಅದನ್ನು ಮಾಹಿತಿನ ಕೊಟ್ಟು ಅವರು ಸಹ ಇದರಲ್ಲಿ ಭಾಗವಹಿಸಿಕೊಂಡು ನಂತರದ ದಿನಗಳಲ್ಲಿ ಆ ತಳಿ ಒಂದು ನಮ್ಮ ಏನು ಒಂದು ಗ್ರಾಮೀಣ ಮಟ್ಟದಲ್ಲಿ ಅಥವಾ ಬ್ಲಾಕ್ ಮಟ್ಟದಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ, ಅಲ್ಲಿಂದ ಒಂದು ತಳಿಗಳನ್ನ ಸಿಗಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ತಾ ಇದ್ವಿ. ಮತ್ತು ಸಾಮರ್ಥ್ಯ ಅಭಿವೃದ್ಧಿ ಅಂತ ಹೇಳಿದೆ, ಇದು ಯುವಕರಿಗೆ ರೈತ ಮತ್ತು ರೈತ ಮಹಿಳೆಯರಿಗೆ ಮತ್ತು ವಿಸ್ತರಣಾ ಕಾರ್ಯಕರ್ತರಿಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನು ಆಯಾ ಕಾಲದಲ್ಲಿ ಸೂಕ್ತವಾದ ಬೆಳೆಗಳನ್ನ ತೆಗೆದುಕೊಂಡು ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಪ್ರಾತ್ಯಕ್ಷಿಕೆಗಳ ಮುಖಾಂತರ ಸಹ ಅವರಿಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ. ಇದು ನಮ್ಮ ಮೂಲ ಧ್ಯೇಯೋದ್ದೇಶಗಳು. ಅದೇ ರೀತಿ ಕಾರ್ಯಚಟುವಿಕೆಗಳಿಗೆ ಬಂದರೆ ನಾವು ಇಲ್ಲಿ ರೈತರಿಗೆ ಸಿಗಬೇಕಾದಂತಹ ಗುಣಮಟ್ಟದ ಬಿತ್ತನೆ ಬೀಜ ಸಸಿಗಳಾಗಿರ್ಬೋದು, ನಂತರ ತಂತ್ರಜ್ಞಾನಗಳು ಉದಾಹರಣೆಗೆ ಟ್ರೈಕೋಡರ್ಮಾ, ಸೂಡಮೊನಾಸ್, ಪೆಸಿಲೇಮೈಸಸ್, ಏನೋ ಒಂದು ರೋಗಗಳಿಗೆ ನಿರ್ವಹಣೆಗೆ ಬೇಕಾದಂಥ ಕೆಲವು ಜೈವಿಕ ಗೊಬ್ಬರಗಳನ್ನು ಸಹ ನಮ್ಮ ಕೇಂದ್ರದಿಂದ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಇನ್ನೊಂದು ಏನು ಹೇಳಬೇಕು ಅಂದರೆ ಮಣ್ಣು ಪರೀಕ್ಷೆ. ಇವತ್ತು ರೈತರು ಯಾವಾಗಲೂ ಸಹ ಮಣ್ಣು ಪರೀಕ್ಷೆ ಮಾಡಿಸಿ ನಂತರ ಅವರ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾಗತ್ತೆ. ಈಗ ರೈತರು ಏನು ಮಾಡ್ತಾ ಇದ್ದಾರೆ, ಒಂದು ಏನೋ ಒಬ್ಬ ರೈತ ಒಬ್ಬ ಒಂದು 2 ಮೂಟೆ ಗೊಬ್ಬರ ತಂದು ಹಾಕ್ತಾ ಇದ್ದರೆ ಅವ್ರೇನು ಮಾಡ್ತಾರೆ ನೋಡಿಬಿಟ್ಟು ಪಕ್ಕದ ಜಮೀನವರು 3 ಮೂಟೆ ತಂದು ಹಾಕೋದು, ಈ ಥರ ಒಂದು ಕಾಂಪಿಟೇಷನ್ ಅಂದ್ರ ಮೇಲೆ ಗೊಬ್ಬರ ಹಾಕ್ತಾರೆ. ಇದು ತಪ್ಪು. ರೈತರು ಆದಷ್ಟು ತಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಕಾಂಪೋಸ್ಟ್ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರನ ಎಷ್ಟು ಬೇಕಾದ್ರೂ ಕೊಡ್ಬೋದು, ಬಟ್ ರಾಸಾಯನಿಕ ಗೊಬ್ಬರಗಳನ್ನ ಶಿಫಾರಸು ಮಾಡಿರೋದು ಮತ್ತು ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ಕೊಡಬೇಕಾಗತ್ತೆ. ಇದು ಸಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಅವಕಾಶ ಇದೆ. ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ನಂತರ ರಸಗೊಬ್ಬರನ ಬಳಸಬೇಕು ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿಯಾಗಿ ನಮ್ಮಲ್ಲಿ ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಅಂತ ಇದೆ, ಅಂದರೆ ಸಸ್ಯ ರೋಗ ಪರೀಕ್ಷೆ ಮಾಡಿ ಅದರ ಮೇಲೆ ನಾವು ರೈತರಿಗೆ ಒಂದು ಮಾಹಿತಿನ ಕೊಡುವಂಥದ್ದು. ಉದಾಹರಣೆಗೆ ರೈತರ ಬೆಳೆಗಳಿಗೆ ಯಾವುದೇ ಆದ ಕೀಟಬಾಧೆ ಇರ್ಬೋದು, ರೋಗಬಾಧೆ ಇರ್ಬೋದು, ಅದು ಬಂದಿದ್ದರೆ ರೈತರ ಆ ಒಂದು ಸ್ಪೆಸಿಮನ್ ಅಂತ ಏನು ಹೇಳ್ತೀವೋ ಅದು ತಂದು ನಮ್ಮ ಒಂದು ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ನಾವು ಕೀಟನಾಶಕಗಳನ್ನ ಬಳಸಲಿಕ್ಕೆ ನಾವು ರೈತರಿಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ರೈತರು ಏನು ಮಾಡ್ತಾರೆ, ಅವರು ಏನೋ ಒಂದು ಊರಿಂದ ಬಂದ ತಕ್ಷಣ ಡೈರೆಕ್ಟಾಗಿ ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಅವರು ಔಷಧಿಗಳನ್ನ ತಗೋತಾ ಇದ್ದಾರೆ. ಇದು ರೈತರು ಆದಷ್ಟು ಇದನ್ನು ಅವರು ಅದರ ಬಗ್ಗೆ ತಿಳುವಳಿಕೆ ಪಡೆದು ನಂತರ ಯಾವ ಗೊಬ್ಬರ ಅಥವಾ ಯಾವ ಒಂದು ಕೀಟನಾಶಕ ಆಗಿರ್ಬೋದು, ರೋಗನಾಶಕಗಳಾಗಿರ್ಬೋದು, ಅದನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದು ಭಾರಿ ತಿಳ್ಕೊಬೇಕಾಗತ್ತೆ. ಉದಾಹರಣೆಗೆ ನಮಗೇನೋ ಒಂದು ಕಾಯಿಲೆ ಬಂದಾಗ ನಾವು ಒಂದು ಮಾತ್ರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ತಗೋತೀವಿ. ಅದೇ ರೀತಿಯಾಗಿ ರೈತರು ಸಹ ಒಂದು ಶಿಫಾರಸು ಮಾಡಿದ ಪ್ರಮಾಣಿತ ಒಂದು ರೆಕಮೆಂಡೇಷನ್ ಅಂತ ಕೊಡ್ತೀವಿ. ಉದಾಹರಣೆಗೆ 2 ml/L 2 ml ಪ್ರತಿ ಲೀಟ್ರಿಗೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಬಳಸಿದ್ರೆ ನಮಗೆ ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ. ಅದರಿಂದ ಆದಷ್ಟು ರೈತರು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇಲಾಖೆ ಅಥವಾ ಅಭಿವೃದ್ಧಿ ಇಲಾಖೆಗಳಿಗೆ ಭೇಟಿ ನೀಡಿ ತಮ್ಮ ಬೆಳೆಗಳಿಗೆ ಬಾಧಿಸಿರುವ ಕೀಟ ಮತ್ತು ರೋಗಬಾಧೆ ಇರ್ಬೋದು, ಪೋಷಕಾಂಶಗಳ ಲಭ್ಯತೆಯನ್ನು ಆದಷ್ಟು ಅಲ್ಲಿ ಹೋಗಿ ತಜ್ಞರನ್ನು ಭೇಟಿ ಮಾಡಿ ಬಳಸಿದರೆ ಕೃಷಿನಲ್ಲಿ ಖರ್ಚು ಕಡಿಮೆ ಆಗುತ್ತೆ, ನಂತರ ಲಾಭ ಹೆಚ್ಚಾಗುತ್ತೆ. ಬಟ್ ಇವಾಗ ಹೇಳ್ತಾ ಇದ್ದಾರೆ ರೈತರುಗಳು ಅಂದರೆ ಕೃಷಿನಲ್ಲಿ ಲಾಭ ಇಲ್ಲ ಅಂತ ಹೇಳ್ತಾರೆ. ಲಾಭ ಮಾಡ್ತಿರ್ಕಂಥ ರೈತರುಗಳು ಸುಮಾರು ಉದಾಹರಣೆಗಳಿದ್ದಾವೆ. ಆದಷ್ಟು ನಾವು 1 ರೂಪಾಯಿ ಖರ್ಚು ಮಾಡಬೇಕಾದ್ರೆ ಅದರಿಂದ 2 ರೂಪಾಯಿ ಲಾಭ ಬರೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ, ಆವಾಗ ನಾವು ಲಾಭವನ್ನು ಪಡೀಲಿಕ್ಕೆ ಆಗುತ್ತದೆ. ಅದೇ ರೀತಿಯಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಆ ಒಂದು ಅರಿಶಿನದ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆದು ಈಗ ಸುಮಾರು ತಳಿಗಳನ್ನ ನಮ್ಮ ಕೇಂದ್ರ ವತಿಯಿಂದ ರೈತರಿಗೆ ಪರಿಚಯ ಮಾಡಲಾಗಿದೆ. ಉದಾಹರಣೆಗೆ ಅಲೆಪ್ಪಿ ಸುಪ್ರೀಂ, ISR ಪ್ರತಿಭಾ, ಪ್ರಭಾ, ಈ ರೀತಿಯಾಗಿ ರೈತರಿಗೆ ಪರಿಚಯ ಮಾಡಿಸಲಾಗಿದೆ. ಮೊದಲಿಗೆ ರೈತರು ತಮ್ಮ ಅರಿಶಿನ ಬೆಳೆಗಳನ್ನು ತಮಗೆ ಗೊತ್ತಿಲ್ಲದೆ ತಳಿಗಳನ್ನ ಬೆಳೀತಾ ಇದ್ರು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಮುಂಚೂಣಿ ಪ್ರಾತ್ಯಕ್ಷಿಕೆ, ತಂತ್ರಜ್ಞಾನ ಮರುಪರಿಶೀಲನೆ, ತರಬೇತಿ ಕಾರ್ಯಕ್ರಮಗಳ ಮುಖಾಂತರ ರೈತರಿಗೆ ತಳಿಗಳನ್ನು ಪರಿಚಯ ಮಾಡಲಾಗಿದೆ. ಈಗ ರೈತರು ಸಹ ಈ ತಳಿಗಳನ್ನ ಬೆಳೆದು ಹೆಚ್ಚಿನ ಲಾಭವನ್ನು ಪಡೀತಾ ಇದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಬೆಳೆದಂಥ ಬೆಳೆಗೆ ಒಳ್ಳೆ ಮಾರ್ಕೆಟು ಸಹ ಸಿಗ್ತಾ ಇದೆ. ಈಗ ರೈತ ಉತ್ಪಾದಕ ಸಂಸ್ಥೆಗಳು ಅಂತ ಬಂದಾಗ ಈಗ ನಮ್ಮ ಭಾರತ ಸರ್ಕಾರ ವತಿಯಿಂದ ಪ್ರತಿ ಜಿಲ್ಲೆನಲ್ಲೂ ಸಹ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಇದು ನಬಾರ್ಡ್ ಮುಖಾಂತರನೂ ಸಹ ಆಗಿದೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ರೇಷ್ಮೆ ಇಲಾಖೆ ಮುಖಾಂತರವೂ ಸಹ ರೈತ ಉತ್ಪಾದಕ ಸಂಸ್ಥೆಗಳನ್ನ ನಾವು ಮಾಡಿದ್ದೀವಿ. ರೈತ ಉತ್ಪಾದಕ ಸಂಸ್ಥೆ ಹೇಳಿದ ಹಾಗೆ ಉತ್ಪಾದಕರು ಯಾರು ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೋ ಅವರು ಆ ಬೆಳೆಗಳನ್ನು ಬೆಳೆಯುವಂಥ ರೈತರುಗಳು ಒಗ್ಗೂಡಿಕೊಂಡು ಅವರು ಏನು ಒಂದು ಸಂಸ್ಥೆನ ಮಾಡ್ಕೋಬೇಕಾಗತ್ತೆ. ಇದು ಒಂದು ರಿಜಿಸ್ಟರ್ಡ್ ಬಾಡಿ ಮತ್ತು ಲೀಗಲ್ ಆಗಿರುತ್ತೆ, ಯಾವುದೇ ರೀತಿಯಾದ ಮೋಸ ಅದಕ್ಕೆ ಒಳಪಟ್ಟಿರೋದಿಲ್ಲ, ಇದಕ್ಕೆ ಆದ ಒಂದು ನಿಬಂಧನೆಗಳನ್ನ ಒಳಪಟ್ಟಿರುತ್ತದೆ. ಆ ನಿಟ್ಟಿನಲ್ಲಿ ಈ ರೈತ ಉತ್ಪಾದಕ ಸಂಸ್ಥೆಗಳು ಆಗಲಿದೆ. ಇದೇ ರೀತಿಯಾಗಿ ಈಗ ಒಂದು ರಾಗಿ ಬೆಳೆಯುವಂಥ ರೈತರುಗಳು ಎಲ್ಲ ಒಟ್ಟಿಗೆ ಸೇರಿ ಒಂದು 500 to 1,000 ಜನ ರೈತರುಗಳು ಸೇರಿಸಿ ಅವರು ಸದಸ್ಯರಾಗಿರ್ತಾರೆ. ಅವರಲ್ಲೂ ಸಹ ನಂತರ ಗವರ್ನಿಂಗ್ ಬಾಣಿತ ಮಾಡ್ಕೋತಾರೆ. ಅದರಲ್ಲಿ ಡೈರೆಕ್ಟರು, ಡೆಪ್ಯೂಟಿ ಡೈರೆಕ್ಟರ್ಸ್, ಇದೆಲ್ಲ ಇದು ಸೆಕ್ರೆಟ್ರಿ, ಈ ರೀತಿಯಾಗಿ ಒಂದು 11 to 15 ಜನ ಬೋರ್ಡ್, ಗವರ್ನಿಂಗ್ ಬಾಡಿ ಇರುತ್ತೆ. ಅವರು ಒಂದು ನಿರ್ಧಾರ ತಗೊಂಡು ತಮ್ಮ ಒಂದು ರೈತ ಉತ್ಪಾದಕ ಸಂಸ್ಥೆನ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಅವರು ರೂಪುರೇಷೆಗಳನ್ನು ಮಾಡಿಕೊಂಡು ನಂತರ ಅದ್ರ ಬಗ್ಗೆ ಕಾರ್ಯನಿರ್ವಹಿಸ್ತದೆ. ಉದಾಹರಣೆಗೆ ಈಗ ಯಾರೋ ಒಬ್ಬ ರೈತ ಒಂದು ಯಾರಿಗೋ ಒಂದು ಆರ್ಡ್ರ್ ಬಂತು, ಒಂದು 50 ಕ್ವಿಂಟಾಲು ಅಥವಾ 100 ಕ್ವಿಂಟಾಲು ರಾಗಿನ ಕಳಿಸ್ಬೇಕು ಅಂತ. ಬಟ್ ಈಗ ಒಬ್ಬ ರೈತನಿಂದ ಸಾಧ್ಯ ಆಗಲ್ಲ. ಅದೇ ರೀತಿಯಾಗಿ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಈ ಒಂದು ಕಾರ್ಯನ ನಡೆಸೋಕ್ಕೆ ಭಾರಿ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳನ್ನ ಸರ್ಕಾರ ಮಾಡಿದೆ. ಬಟ್ ಸುಮಾರು ಜನ ಈಗ ರೈತರುಗಳು ಸೇರಿಕೊಂಡು ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ. ಬಟ್ ಎಲ್ಲ ಸುಮಾರು ನಾವು ನೋಡಿದ ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳು ಬರೀ ಏನು ಒಂದು ಕ್ರಿಟಿಕಲ್ ಇನ್ಪುಟ್ಸ್ ಅಂತ ಕರಿತೀವಿ, ಕೀಟನಾಶಕ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಟಾರ್ಪಾಲ್ ಆಗಿರ್ಬೋದು, ರೈತರಿಗೆ ಬೇಕಾದಂಥ ಸವಲತ್ತುಗಳನ್ನ ಒದಗಿಸ್ತಾ ಇದ್ದಾರೆ. ಬಟ್ ಅವರು ತಮ್ಮ ಜವಾಬ್ದಾರಿ ಏನು ಅಂತ ಅರ್ಥಕೊಂಡು ಕೆಲಸ ಮಾಡ್ತಾ ಇಲ್ಲ. ಉದಾಹರಣೆಗೆ ಈಗ ಒಂದು ರಾಗಿ ಬೆಳೆ ಅಂತ ರೈತರುಗಳು ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದ್ರೆ ಅವರು ರಾಗಿನ ತೆಗೆದುಕೊಂಡು ನಂತರ ಅದನ್ನು ಪ್ರೊಸೆಸಿಂಗ್ ಮಾಡಿ ಅಥವಾ ಗ್ರೇಡಿಂಗ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕಳಿಸೋಂಥದ್ದಾಗ್ಬೋದು. ಇದರಲ್ಲಿ ನಾವು ವ್ಯಾಲ್ಯೂಡೇಷನ್ ಅಂತ ಕರಿತೀವಿ, ಮೌಲ್ಯವರ್ಧನೆ. ಇವತ್ತು ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯವು ಮೊದಲನೇ ಹೆಜ್ಜೆ ಇಟ್ಟಿದೆ, ಅಂದರೆ ಸೆಕೆಂಡ್ರಿ ಅಗ್ರಿಕಲ್ಚರ್ ಒಂದು ಪ್ರಾರಂಭ ಮಾಡಿದೆ. ಅಂದರೆ ಇವತ್ತು ನಾವು ನಮ್ಮ ಭಾರತದಲ್ಲಿ ಇವತ್ತು 355 metric tons ಆಹಾರ ಉತ್ಪಾದನೆಯನ್ನು ನಾವು ಸಾಗಿಸಿದ್ದೀವಿ. ಬಟ್ ನಾವು ಈಗ ಮುಂದಿನ ಹೆಜ್ಜೆ ಏನು ಅಂದರೆ ಮೌಲ್ಯವರ್ಧನೆಯನ್ನು ಮಾಡಬೇಕಾಗಿದೆ. ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ರೈತರಿಗೆ ಹೆಚ್ಚಿನ ಲಾಭಗಳಿದ್ದಾವೆ. ಆದಷ್ಟು ಪ್ರತಿಯೊಂದು ರೈತ ಉತ್ಪಾದಕ ಸಂಸ್ಥೆಗಳು ಏನಿದ್ದಾರೆ ಇವತ್ತು, ಏನೇನೋ ತಮ್ಮ ಉತ್ಪನ್ನಗಳು ಬೇರೆ ಬೇರೆಯಾಗಿ ಮಾಡಿಕೊಂಡಿದ್ದೀರೋ ಅವರೆಲ್ಲರೂ ಸಹ ಮೌಲ್ಯವರ್ಧನೆ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟರೆ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳು ಹೆಚ್ಚು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಉದಾಹರಣೆಗೆ ಒಂದು ಏನೇ ಒಂದು ಅಂಗಡಿಗೆ ಹೋದಾಗ ಶೂ ಇರ್ಬೋದು, ಚಪ್ಪಲಿ ಇರ್ಬೋದು, ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಆ ರೇಟು ಅವನು ಒಂದು ಎಷ್ಟು ಪ್ರೊಡಕ್ಷನ್ ಕಾಸ್ಟ್ ಆಗಿದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಬಟ್ ನಮ್ಮ ರೈತರುಗಳು ನಾವು ಮಾರ್ಕೆಟಿಗೆ ತೊಗೊಂಡೋದಾಗ ಗ್ರಾಹಕರು ಏನು ಕೇಳ್ತಾರೋ ಆ ರೇಟಿಗೆ ಕೊಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೋ ಅದು ನೋಡಿಕೊಂಡು ನಾವೊಂದು ಪ್ರೈಸ್ನ ಫಿಕ್ಸ್ ಮಾಡಿ ಆಮೇಲೆ ಮಾರಾಟ ಮಾಡೋದು ತುಂಬ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಈಗ ಒಂದು ಪದಾರ್ಥಕ್ಕೆ ಅವರು ರೇಟ್ ಫಿಕ್ಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಮೌಲ್ಯವರ್ಧನೆ ಆಗಬೇಕಾಗಿದೆ. ಇದಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಬೇರೆ ಒಂದು ಸಂಶೋಧನೆ ಕೇಂದ್ರಗಳು ಸಹ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನೇ ಕೊಡ್ತಿದೆ. ಈ ಒಂದು ಮೌಲ್ಯವರ್ಧನೆ ಬಗ್ಗೆ ನಮ್ಮ ಮೈಸೂರಿನಲ್ಲಿ CFTRI ಸಂಸ್ಥೆನೂ ಸಹ ಇದೆ, ಅವರಲ್ಲೂ ಸಹ ಸುಮಾರು ತಂತ್ರಜ್ಞಾನಗಳು ಇದ್ದಾವೆ. ಆ ನಿಟ್ಟಿನಲ್ಲಿ ರೈತರು ಆಸಕ್ತಿ ಇರೋಂಥವ್ರು ಅಥವಾ ರೈತ ಉತ್ಪಾದಕ ಸಂಸ್ಥೆನವರು ತಮ್ಮ ಏನು ಪದಾರ್ಥದಲ್ಲಿ ನೀವು ಒಂದು ಉತ್ಪಾದಕ ಸಂಸ್ಥೆ ಮಾಡ್ಕೊಂಡಿದ್ದೀರೋ, ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಿರ್ಬೋದು ಅಥವಾ ಈ ಥರ ಸಂಶೋಧನೆಗಳ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಸಿಗುವಂಥ ತಂತ್ರಜ್ಞಾನ ತಗೊಂಡು ನೀವು ಹೆಚ್ಚಿನ ಮಟ್ಟದಲ್ಲಿ ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ಈ ರೈತ ಉತ್ಪಾದಕ ಸಂಸ್ಥೆಗಳು ಹೆಚ್ಚು ಲಾಭ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ನೀವು ನಿಮ್ಮ ಸದಸ್ಯರುಗಳಿಗನ್ನ ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಈಗ ಯಾರೋ ಒಬ್ಬ ರೈತ ಒಬ್ಬ ಸದಸ್ಯನಾದೆ ಅಂದರೆ ಬರೀ ಒಂದು 1,000 rupees ಕೊಟ್ಟು ಅವ್ನು ಮೆಂಬರ್ ಆಗದೆ ಅಂದರೆ ಅವ್ನು 1,000 rupees ಸೀಮಿತ ಆಗಿರ್ಬೋದು. ಅದು ಒಂದು ಕಂಪನಿಯಾಗಿ ಬೆಳಿಬೇಕು. ನೀವು ನೋಡಿರ್ಬೋದು ಕೆಲವು ಕಂಪನಿಗಳೆಲ್ಲ ಇವತ್ತು ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದು ಈಗ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈಗ ಲಿಜತ್ ಪಾಪಡ್ ಅಂತ ಹಪ್ಪಳ ಕರಿ ಅಂತ ಏನು ಹೇಳ್ತೀವೋ ಅದು ಸಹ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಕಷ್ಟಪಟ್ಟು ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ತುಂಬ ಅನುಕೂಲ ಆಗ್ತದೆ. ಅದಕ್ಕೆ ಪ್ರತಿಯೊಂದು ರೈತ ಉತ್ಪಾದಕ ಸಂಸ್ಥೆಗಳು ತಮಗೆ ಏನಾದ್ರು ಮಾರ್ಗದರ್ಶನ ಬೇಕು ಅಂದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಅದೇ ರೀತಿಯಾಗಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತ ಉತ್ಪಾದಕ ಸಂಸ್ಥೆಗೆ ಉತ್ಕೃಷ್ಟತಾ ಕೇಂದ್ರ ಅಂತ ಹೇಳ್ತೀವಿ, ಅಂದರೆ ಎಕ್ಸಲೆನ್ಸ್ ಸೆಂಟರ್ ಅಂತ ಇದೆ. ಇವರೂ ಸಹ ರೈತ ಉತ್ಪಾದಕ ಸಂಸ್ಥೆಗಳು ಯಾವ ರೀತಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡಬೇಕು, ಯಾವ ರೀತಿಯಲ್ಲಿ ತಮ್ಮ ಒಂದು ಉತ್ಪಾದಕ ಸಂಸ್ಥೆನ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೇ ಕೊಡ್ತಾರೆ. ನಿಮಗೆ ಈ ಒಂದು ಎಕ್ಸಲೆನ್ಸ್ ಸೆಂಟರ್ ಮುಖಾಂತರ ತರಬೇತಿಗಳೇನಾದ್ರು ಬೇಕಾದರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ನಾವು ಒಂದು ತರಬೇತಿನೂ ಸಹ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ತಾವು ಉತ್ಕೃಷ್ಟದ ಕೇಂದ್ರ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ತರಬೇತಿ ಕಾರ್ಯಕ್ರಮಗಳನ್ನು ಅಥವಾ ಏನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ತೀವೋ ಅದನ್ನು ಮಾಡಿದರೆ ಇನ್ನೂ ಹೆಚ್ಚಿನ ನಿಟ್ಟಿನಲ್ಲಿ ನಿಮಗೆ ತರಬೇತಿ ಕಾರ್ಯಕ್ರಮಗಳು ಬೇಕಿದ್ದರೆ ಖಂಡಿತ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ನಾವು ಉತ್ಕೃಷ್ಟತಾ ಕೇಂದ್ರದ ಮುಖಾಂತರ ನಿಮಗೆ ಹೆಚ್ಚಿನ ಒಂದು ಬಲವರ್ಧನೆ ಮಾಡಲಿಕ್ಕೆ ನಾವು ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಸಹಾಯ ಮಾಡ್ತೀವಿ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿ ಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ. ನಾನು ಎಂಪಿ ಜಯರಾಮೇಗೌಡ. ನಾನು ಶ್ರೀಮತಿ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಎಲ್ಲರೂ ಬನ್ನಿ. ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಪೂಜಾರಿಪಾಳ್ಯದ ಯುವ ಕೃಷಿಕ ಆರ್ಎಸ್ ನವೀನ್. ಕೃಷಿ ಪ್ರವಾಸೋದ್ಯಮ ಹಾಗೂ ಕೃಷಿ ನವೋದ್ಯಮಗಳ ಕುರಿತು ವಿಶೇಷ ಮಾಹಿತಿ, ಸಾವಯವ ಉತ್ಪನ್ನ ಹಾಗೂ ಎರೆಗೊಬ್ಬರದ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿ ಗ್ರಾಮದ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆ ಲಕ್ಷ್ಮಿ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಡಾಕ್ಟರ್ ನರೇಶ್ ಅವರೇ, ಈಗ ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರ ರೈತ ಉತ್ಪಾದಕ ಸಂಸ್ಥೆ ಏನಾದರೂ ಕಟ್ಟೋದಕ್ಕೆ ಅಥವಾ ಅಭಿವೃದ್ಧಿ ಹೊಂದೋದಕ್ಕೆ ಸಹಾಯ ಮಾಡಿದೆಯಾ? ಮಾಡಿದರೆ ಅದು ಯಾವ ರೈತ ಉತ್ಪಾದಕ ಸಂಸ್ಥೆ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಪ್ರತಿ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ಒಂದು ಬಲವರ್ಧನೆ ಬಗ್ಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅಲ್ಲಿನ ಏನೇ ಒಂದು ಗವರ್ನಿಂಗ್ ಬಾಡಿ ಅಂತ ಹೇಳ್ತೀವಿ, ಡೈರೆಕ್ಟರ್ಸು ಆಗಿರ್ತಾರೆ, ಅವ್ರನ್ನೆಲ್ಲ ಕರೆದು ನಮ್ಮಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಚಾಸಿರಿ ಅನ್ನೋ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅದು ರೇಷ್ಮೆ ಕೃಷಿ ಬೆಳೆಗಾರರಿಗೆ ಸಂಬಂಧಪಟ್ಟದ್ದು. ಯಾರ್ಯಾರು ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೋ ಆ ರೈತರನ್ನೆಲ್ಲ ಒಗ್ಗೂಡಿಸಿ ನಾವೊಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅವ್ರದ್ದು ಸಹ ಒಂದು ಕೇಂದ್ರ, ನಮ್ಮ ಒಂದು ಮಾರಾಟ ಮಳಿಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ರೇಷ್ಮೆ ಬಾಂಧವರು ರೇಷ್ಮೆಗೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನೇನು ಪರಿಕರಗಳು ಬೇಕಿದೆಯೋ ಅದನ್ನು ಆ ಒಂದು ಕೇಂದ್ರದಲ್ಲಿ ಅವರು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಆಲ್ರೆಡಿ ಏನು ಒಂದು ರೈತರು ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೋ ಅವರು ಬಂದು ಅದನ್ನು ತಗೊಳ್ತಾ ಇದ್ದಾರೆ. ಯಾರಿಗೆ ಮಾಹಿತಿ ಇಲ್ವೋ ಅವರು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಥವಾ ಚಾಸಿರಿ ರೈತ ಉತ್ಪಾದಕ ಸಂಸ್ಥೆಗೆ ಭೇಟಿ ನೀಡಿ ಮಾಹಿತಿನ ಪಡ್ಕೊಂಡು ನಿಮ್ಮ ಒಂದು ರೇಷ್ಮೆ ಕೃಷಿಗೆ ಬೇಕಾದಂಥ ಪರಿಕರಗಳನ್ನ ತಗೋಬೋದು. ಅದೇ ರೀತಿಯಾಗಿ ನಾವು ಚಾಸಿರಿ ಒಂದು ರೈತ ಉತ್ಪಾದಕ ಸಂಸ್ಥೆ ಯಾವ ರೀತಿ ಅಭಿವೃದ್ಧಿಪಡಿಸಬೇಕು, ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋ ರೂಪುರೇಷೆಗಳನ್ನು ಸಹ ನಾವು ಅವರ ಒಂದು ಗವರ್ನಿಂಗ್ ಬಾಡಿಗೆ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅರಿಶಿನ ಬೇಸಾಯಗಾರನ ಸೇರಿಸಿ ಏನಾದರೂ ಒಂದು ರೈತ ಉತ್ಪಾದಕ ಸಂಸ್ಥೆ ಕೆಲಸ ಮಾಡ್ತಾ ಇದೆಯಾ? ಈ ನಿಟ್ಟಿನಲ್ಲಿ ಈಗ ಚಾಮರಾಜನಗರ ನಿಮಗೆ ಗೊತ್ತಿರ್ಬೋದು, ಸುಮಾರು 12,000 ಹೆಕ್ಟೇರ್ನಲ್ಲಿ ಈ ಒಂದು ಅರಿಶಿನ ಬೆಳೆ ಬೆಳೀತಾ ಇದ್ದಾರೆ. ಕರ್ನಾಟಕದಲ್ಲಿ ತುಂಬ ಚಾಮರಾಜನಗರದ ಅರಿಶಿನಕ್ಕೆ ತುಂಬ ಬೇಡಿಕೆ ಇದೆ. ಈ ನಿಟ್ಟಿನಲ್ಲಿ ಅರಿಶಿನದ ಒಂದು ಏನು ಒಂದು ಇತ್ತೀಚಿನ ದಿನಗಳಲ್ಲಿ ಅರಿಶಿನದ ಬೋರ್ಡ್ ಅಂತ ಹೇಳ್ತೀವಿ, ಅದು ಸಹ ನಿಜಾಮಾಬಾದ್ನಲ್ಲಿ ಓಪನ್ ಆಗಿದೆ. ಮುಂಚೆ ಸ್ಪೈಸಸ್ ಬೋರ್ಡ್ನಲ್ಲಿತ್ತು, ಈಗ ಟರ್ಮರಿಕ್ ಬೋರ್ಡ್ ಅಂತಲೇ ಸಪ್ರೇಟ್ ಆಗಿ ನಿಜಾಮಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಸಹ ನಮ್ಮ ಚಾಮರಾಜನಗರದಲ್ಲಿ ಸಬ್ ಸೆಂಟರ್ ಅದರ ಒಂದು ಉಪವಿಭಾಗವನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾಡಿದ್ರೆ ತುಂಬ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಸಹ ಇದನ್ನು ಒಂದು ಏನು ಸಂಬಂಧಿಸಿದ ಅಧಿಕಾರಿಗಳಿಗೆ ಪತ್ರ ಮುಖೇನ ನಾವು ಇಲ್ಲೊಂದು ಮಾಡಬೇಕು ಅಂತ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಅರಿಶಿನದ ಒಂದು ರೈತ ಉತ್ಪಾದಕ ಸಂಸ್ಥೆಗಳು ಈಗ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾಡತಕ್ಕಂಥ ಉಡಿಗಾಲದಲ್ಲಿ ಒಂದು ಸಹ ರೈತ ಉತ್ಪಾದಕ ಸಂಸ್ಥೆ ಇದೆ. ಅದೇ ರೀತಿಯಾಗಿ ನಮ್ಮ ಕೊಳ್ಳೆಗಾಲದಲ್ಲೂ ಸಹ ಅರಿಶಿನದ ಒಂದು ರೈತ ಉತ್ಪಾದಕ ಸಂಸ್ಥೆಗಳಿದ್ದಾವೆ. ಈ ಒಂದು ರೈತ ಉತ್ಪಾದಕ ಸಂಸ್ಥೆನವರಿಗೆ ನಾವು ಒಂದು ತಂತ್ರಜ್ಞಾನಗಳನ್ನು ಅವರಿಗೆ ಕೊಟ್ಟು ತರಬೇತಿ ಮುಖಾಂತರ ಅವರಿಗೆ ಈ ಅರಿಶಿಣದ ಒಂದು ತಂತ್ರಜ್ಞಾನಗಳನ್ನು ಅವರಿಗೆ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಸುಧಾರಿತ ತಳಿಗಳು ಯಾವುದ್ಯಾವುದು ಅರಿಶಿಣಗಳನ್ನ ಅವರು ಬೆಳಿಬೋದು ಅದರ ಬಗ್ಗೆ ಎಲ್ಲ ಅವ್ರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಸಿಗುವ ರೀತಿಯಲ್ಲಿ ಅವ್ರಿಗೆ ವ್ಯವಸ್ಥೆನ ಮಾಡಿಕೊಡ್ತಾ ಇದ್ದೀವಿ. ಈಗ ಚಾಮರಾಜನಗರ ಜಿಲ್ಲೆ ಮತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಏನು ಒಂದು ಸುಧಾರಿತ ಅರಿಶಿಣ ತಳಿಗಳು ಪರಿಚಯ ಆಗಿದೆ, ಇನ್ನು ಕೊಳ್ಳೇಗಾಲ ಮತ್ತು ಹನೂರು ಭಾಗದಲ್ಲಿ ಇದರ ಪರಿಚಯ ಆಗಬೇಕಾಗಿದೆ. ಈಗ ಕೊಳ್ಳೇಗಾಲದಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ಪ್ರಾರಂಭ ಆಗಿದೆ, ಅವರು ನಮ್ಮ ಒಂದು ಸಂಪರ್ಕದಲ್ಲಿದ್ದಾರೆ. ಅವರಿಗೆ ನಾವು ಗುಣಮಟ್ಟದ ಬಿತ್ತನೆ ಬೀಜವನ್ನು ಮುಂದಿನ ದಿನಗಳಲ್ಲಿ ಕೊಡಲಿಕ್ಕೆ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಈಗ ಆರಂಭದಿಂದನೇ ನಾವು ಮಾತಾಡೋದಾದರೆ ಈಗ ಅರಿಶಿಣ ಬೇಸಾಯ ಉತ್ಪಾದನೆ ಉತ್ಪಾದಕತೆ ಏನಿದೆಯಲ್ಲ ಇದರಲ್ಲಿ ತಾವೇನು ಗ್ಯಾಪ್ಸ್ ಅಂತ ಏನು ಐಡೆಂಟಿಫೈ ಮಾಡಿದ್ದೀರಿ, ಅಂದರೆ ಏನು ಸಮಸ್ಯೆ ಇದೆ? ಯಾಕೆಂದರೆ ಒಂದ್ಸರಿ ಸಮಸ್ಯೆನ ಗುರುತಿಸಿದ ಮೇಲೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದು ಸುಲಭ. ಈಗ ಅರಿಶಿಣದ ಬೇಸಾಯ ಉತ್ಪಾದನೆಯಲ್ಲಿ ತಾವು ಕೃಷಿ ವಿಜ್ಞಾನ ಕೇಂದ್ರ ಗುರುತಿಸಿರೋ ರೀತಿಯ ಗ್ಯಾಪ್ಸ್ಗಳು ಯಾವ್ಯಾವುದು? ಇಲ್ಲಿ ಮೊದಲನೇದಾಗಿ ಫಸ್ಟ್ ನಮ್ದು ಗುರುತಿಸೋದು ಏನಂದ್ರೆ ಈಲ್ಡ್ ಗ್ಯಾಪ್ ಅಂತ ಕರಿತೀವಿ. ಆ ಈಲ್ಡ್ ಗ್ಯಾಪ್ ಬರಲಿಕ್ಕೆ ಸುಮಾರು ಕಾರಣಗಳಿದ್ದಾವೆ. ಒಂದು ತಳಿಗಳ ಒಂದು ಲಭ್ಯತೆ ಬಗ್ಗೆ, ಆ ತಳಿಗಳು ಈಗ ಮುಂಚೆ ನಮ್ಗೆ ಏನಾಗ್ತಾ ಇತ್ತು, ಈಗ ಚಾಮರಾಜ ಜಿಲ್ಲೆನಲ್ಲಿ ಬರೀ ಅವ್ರ ತಳಿಗಳನ್ನ ಬೆಳೀತಾ ಇದ್ರು, ಅವ್ರಿಗೆ ತಳಿಗಳ ಒಂದು ಹೆಸರು ಗೊತ್ತಿರಲಿಲ್ಲ. ಈಗ ನಾವು ಆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಮುಖಾಂತರ ನಮ್ಮ ಕೇಂದ್ರದಲ್ಲಿ ಒಂದು ಸಂಶೋಧನೆಗಳನ್ನ ಮಾಡಿ ನಾವು ರೈತರಿಗೆ ಈಗ ತಳಿಗಳನ್ನ ಪರಿಚಯ ಮಾಡಿಸಿದ್ದೀವಿ. ಅಲೆಪ್ಪಿ ಸುಪ್ರೀಂ, ISR ಪ್ರತಿಭಾ, ಪ್ರಭಾ, ಈ ರೀತಿಯಾಗಿ ತಳಿಗಳು ಒಳ್ಳೆ ಇಳುವರಿ ಕೊಡುವಂಥದ್ದು. ಮತ್ತು ಮುಖ್ಯವಾದ ಒಂದು ಅಂಶ ಅಂದರೆ ನಾವು ಕರ್ಕುಮಿನ್ ಕಂಟೆಂಟ್ ಅಂತ ಕರಿತೀವಿ, ಇದರ ಒಂದು ಮೇಲೇ ನಮ್ಮ ಒಂದು ಅರಿಶಿಣದ ಬೆಲೆ ನಿರ್ಧಾರಗೊಳ್ಳೋದು. ಆ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ತಳಿಗಳನ್ನ ಪರಿಚಯ ಮಾಡ್ತಿದೆ, ಅದು ಒಂದು. ನಂತರ ಇಲ್ಲಿ ಏನಾಗ್ತಾ ಇದೆ ಅಂದರೆ ರೈತರಿಗೆ ಮಾರುಕಟ್ಟೆದು ಸಮಸ್ಯೆ ಇದೆ. ಮುಂಚೆ ಎಲ್ಲ ಬಂದು ಈ ರೋಡ್ಗೆ ಅವರು ಹೋಗಿ ಅವರು ಮಾರಾಟ ಮಾಡಬೇಕಾಯಿತು. ನಮ್ಮ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದ ಮಾರಾಟದ ಒಂದು ವ್ಯವಸ್ಥೆ ಇರಲಿಲ್ಲ. ಈಗ ಜಿಲ್ಲಾಡಳಿತ ಕೇಂದ್ರವು ಚಾಮರಾಜನಗರ ಜಿಲ್ಲೆಯಲ್ಲಿ ಏನೋ ಒಂದು ಹಾರ್ವೆಸ್ಟ್ ಕಟಾವಿನ ನಂತರ ಇಲ್ಲೇ ಒಂದು ರೈತರಿಗೆ ತಾವು ಬೆಳೆದಂಥ ಪದಾರ್ಥಗಳನ್ನ ಒಂದು ರೇಟ್ ಫಿಕ್ಸ್ ಮಾಡಿ ತೊಗೊಳ್ಳೋಂಥ ವ್ಯವಸ್ಥೆನೂ ಸಹ ಆಗಿದೆ. ಈ ನಿಟ್ಟಿನಲ್ಲೂ ಸಹ ನಾವು ಇದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಮುಖಾಂತರ ರೈತರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ನಿಮ್ಮ ಒಂದು ಪದಾರ್ಥಕ್ಕೆ ಕರ್ಕುಮಿನ್ ಕಂಟೆಂಟ್ ಆದಾದ ಮೇಲೆ ಒಂದು ಪ್ರೈಸ್ನ ಫಿಕ್ಸ್ ಮಾಡಿ ನಂತರ ಅದ್ರ ಮೇಲೆ ಮಾರಾಟ ಮಾಡಬೇಕು ಅಂತ. ಅದೇ ರೀತಿಯಾಗಿ ಈಗ ನೋಡಿರ್ಬೋದು ಪ್ರತಿಯೊಂದು ಹಳ್ಳಿನಲ್ಲೂ ಸಹ ಈ ಒಂದು ಯುವಕರ ಒಂದು ಮೈಗ್ರೇಷನ್ ಅಂತ ಕರಿತೀವಿ, ಈ ಒಂದು ಆಳುಗಳ ಕೊರತೆ ತುಂಬ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಸುಮಾರು ಒಂದು ಯಂತ್ರೋಪಕರಣಗಳನ್ನ ನಾವು ಪರಿಚಯ ಮಾಡಿದ್ದೀವಿ. ಅಂದರೆ ಈಗ ಅರಿಶಿಣದ ಸಹ ನಾವು ಯಂತ್ರದ ಮುಖಾಂತರ ಕೀಳುವಂಥ ಒಂದು ಪರಿಸ್ಥಿತಿ ಇದೆ, ಮತ್ತು ಯಂತ್ರೋಪಕರಣಗಳು ಸಹ ಲಭ್ಯವಿದೆ. ಅದು ನಮ್ಮ ಒಂದು ಇಂಡಿಯನ್ ಸ್ಪೈಸ್ ರಿಸರ್ಚ್ ನಾವು ಕೊಚ್ಚಿ ಇದರಿಂದ ನಾವು ಸುಮಾರು ಅದನ್ನು ರೈತರಿಗೆ ಪರಿಚಯ ಮಾಡಿದ್ವಿ. ನಮ್ಮ ಕೇಂದ್ರದಲ್ಲೂ ಸಹ ಒಂದು ಅರಿಶಿಣ ಒಂದು ಹಾರ್ವೆಸ್ಟ್ ಮಾಡೋ ಅಂಥ ಯಂತ್ರವೂ ಸಹ ನಮ್ಮಲ್ಲಿ ಲಭ್ಯವಿದೆ. ಅದನ್ನು ಬಾಡಿಗೆ ಆಧಾರದ ಮುಖಾಂತರ ರೈತರನ್ನು ತಗೊಂಡು ತಾವು ತಮ್ಮ ಜಮೀನಿನಲ್ಲಿ ಇದನ್ನು ಉಪಯೋಗ ಮಾಡ್ಬೋದಾಗಿದೆ. ಈಗ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಅರಿಶಿಣದ ಪ್ರೋಸೆಸಿಂಗ್ ಏನಿದೆಯಲ್ಲ, ಅರಿಶಿಣನ ಕಟಾವು ಮಾಡಿದ ಮೇಲೆ ತಾವೇ ಹೇಳಿದ ಹಾಗೆ ಎರಡನೇ ಹಸಿರು ಕ್ರಾಂತಿ ಮೌಲ್ಯವರ್ಧನೆ, ಅದನ್ನು ಪ್ರೋಸೆಸ್ ಮಾಡೋ ವಿಧಾನದಲ್ಲಿ ಏನಾದರೂ ಬದಲಾವಣೆ ತರುವಂತಹ ಪ್ರಯತ್ನಗಳನ್ನು ತಾವು ಮಾಡಿದ್ದೀರಾ? ಈಗ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಏನು ಒಂದು ಅರಿಶಿಣದ ಒಂದು ಮೌಲ್ಯವರ್ಧನೆ ಅಥವಾ ವ್ಯಾಲಿಡೇಷನ್ ಅಥವಾ ಪ್ರೋಸೆಸಿಂಗ್ ಅನ್ನೋದು ನಮ್ಮಲ್ಲಿ ಪ್ರಾರಂಭ ಆಗಿದೆ. ಇದು ಒಂದು ಏನು ಅಂದರೆ ನಮ್ಮ ODOP ಅಂತ ಕಾನ್ಸೆಪ್ಟ್, ಇದು ಒಂದು ಜಿಲ್ಲೆ ಒಂದು ಉತ್ಪನ್ನ. ಇದು ನಮ್ಮ ಒಂದು ಕೃಷಿ ವಿಷಯದ ಬೆಂಗಳೂರಿನ ಅಡಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ, ಕೃಷಿ ವಿಜ್ಞಾನ ಕೇಂದ್ರ ಚಿಕ್ಕಬಳ್ಳಾಪುರ, ಕೃಷಿ ವಿಜ್ಞಾನ ಕೇಂದ್ರ ರಾಮನಗರ, ಇಲ್ಲಿ ಮೂರು ಜಿಲ್ಲೆಗಳಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಏನು ಅಂದರೆ ಅರಿಶಿಣ ಬೆಳೆದಂಥ ರೈತರು ಅರಿಶಿಣ ತಂದು ಡೈರೆಕ್ಟಾಗಿ ಅವತ್ತಿನ ದಿನವೇ ಪುಡಿ ಮಾಡಿ ತೊಗೊಂಡೋಗುವಂಥ ಒಂದು ಪ್ರೋಸೆಸಿಂಗ್ ಎಸ್ಟಾಬ್ಲಿಷ್ ಆಗಿದೆ ಮೆಷಿನರಿ ಮುಖಾಂತರ. ಇದೆಲ್ಲ ಒಂದು ಎಲ್ಲನೂ ಆಟೋಮೇಟೆಡ್. ಇದು ನಮ್ಮ CFTRA ಟೆಕ್ನಾಲಜಿ ಮುಖಾಂತರ ಈ ಒಂದು ODOP ಪ್ರಾರಂಭ ಆಗಿದೆ. ನಮ್ಮ ರೈತರುಗಳು ಇದರ ಅನುಕೂಲಗಳನ್ನ ಪಡ್ಕೋಬೇಕಾಗತ್ತೆ. ಇಂಡಿಯನ್ ಸ್ಟೇಟ್ ಆಫ್ ಸ್ಪೈಸ್ ರಿಸರ್ಚ್ ಅವರು ಸಹ ಅವರು ತಮ್ಮ ಏನು ಒಂದು ಅನುದಾನದ ಅಡಿಯಲ್ಲಿ ಅವರು ಸಹ ರೈತರುಗಳಿಗೆ ಈ ಒಂದು ಬಾಯ್ಲರ್ ಆಗಿರ್ಬೋದು, ಒಂದು ಪಾಲಿಷರ್ ಆಗಿರ್ಬೋದು, ಅದನ್ನು ಒಂದು ಸಬ್ಸಿಡಿ ಮುಖಾಂತರ ರೈತರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಚಾಮರಾಜನಗರ ಜಿಲ್ಲೆ ಅರಂದಳ್ಳಿ ಫಾರಂನ ಪಕ್ಕದಲ್ಲಿ ಮುಂಚೆ ಒಂದು ಅರಿಶಿಣ ಕಮಾಡಿಟಿ ಬೇಸ್ಡ್ ಅಸೋಸಿಯೇಷನ್ ಅಂತ ಮಾಡಿದ್ವಿ. ಅವರು ಸಹ ಇವತ್ತು ಎರಡು ಬಾಯ್ಲರು ಮತ್ತು ಒಂದು ಪಾಲಿಷರ್ನ ತಗೊಂಡಿದ್ದಾರೆ. ಇದಕ್ಕೆ ಸಬ್ಸಿಡಿ ಮುಖಾಂತರ ಲಭ್ಯತೆ ಇದೆ. ರೈತರುಗಳು ಇದನ್ನು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಉಡಿಗಾಲದ ಒಂದು FPOನು ಸಹ ಈ ಒಂದು ಬಾಯ್ಲರ್ನ ತಗೊಂಡಿದೆ. ಕೊಳ್ಳೆಗಾಲಗೂ ಸಹ ಒಂದು ಬಾಯ್ಲರು ಸಬ್ಸಿಡಿ ಮುಖಾಂತರ 50% ಸಬ್ಸಿಡಿ ಮುಖಾಂತರ ಅದು ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ODOP ಸಹ ರೈತರುಗಳೇ ಅಥವಾ ಒಂದು FPO ಆಗಿರ್ಬೋದು ಅವರು ಬಂದು ಈ ಒಂದು ಏನು ಒಂದು ಪ್ರೋಸೆಸ್ ಇದೆಯೋ ಅದನ್ನು ಒಂದು ಬಾಡಿಗೆ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ. ಈಗ ಒಂದು ಸಂಸ್ಥೆ ತಗೊಂಡು ಅದು ಮಾಡ್ತಾ ಇದೆ. ಇದು 11 ತಿಂಗಳ ಒಂದು ಅಗ್ರಿಮೆಂಟ್ ಮುಖಾಂತರ ಇದು ನಡೆಯುತ್ತೆ. ಈಗ ಅವ್ರದ್ದು ಈಗ ಮುಗಿತಾ ಬರ್ತಾ ಇದೆ. ನಂತರ ನಾವು ಅದು ಟೆಂಡರ್ನ ಕರಿತೀವಿ. ಆ ಟೆಂಡರ್ನಲ್ಲಿ ಯಾರು ಆಸಕ್ತಿ ಇದಾವ್ರ FPOಗಳು ಅವರು ಬಂದು ಭಾಗವಹಿಸಿ ಆ ಒಂದು ಕಾಂಪಿಟೇಟಿವ್ ಬಿಡ್ಡಿಂಗ್ ಅಂತ ಹೇಳ್ತೀವಿ, ಯಾರು ಹೆಚ್ಚು ಕೋಟ್ ಮಾಡಿರ್ತಾರೋ ಅವ್ರನ್ನ ಈ ಬಿಡ್ಡಿಂಗಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅವರು ನಂತರ 11 ತಿಂಗಳು ಇದನ್ನು ನಡ್ಸ್ಕೊಂಡು ಹೋಗಬೇಕಾಗುತ್ತೆ. ಇದು ತುಂಬ ಅನುಕೂಲ ಆಗಿದೆ. ಯಾರು FPOನವರು ಆಸಕ್ತಿ ಇದ್ದಾರೆ ಇದಕ್ಕೆ ಭಾಗವಹಿಸ್ಬೋದು ಅಂತ ನಾನು ಕೇಳ್ಕೊತೀನಿ. ಅಂದರೆ ಈಗ ಸೌಲಭ್ಯ ನಿಮ್ಮಲ್ಲಿದೆ? ಹೌದು ಸರ್. ಅದನ್ನು FPOಗಳು ಬಂದು ಬಳಸ್ಕೋಬಹುದು ಸರ್ ಅಲ್ವಾ? ಹೌದು ಸರ್. ಈಗ ಸದ್ಯ ಯಾವ FPO ಅಲ್ಲಿ ಕೆಲಸ ಮಾಡ್ತಾ ಇದೆ? ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಒಂದು FPO ಇದೆ, ಅವರು ಬಂದು ಅದನ್ನ ತಗೊಂಡಿದ್ದಾರೆ. ಅವರ ಒಂದು ಟರ್ಮ್ ಈಗ ಮುಗಿತಾ ಇದೆ. ಈಗ ಅದನ್ನ ನಾವು ಎಲ್ಲ ಕ್ಲೀನ್ ಮಾಡಿ ನಂತರ ಅದನ್ನ ಬಿಡ್ಡಿಂಗ್ಗೆ ಕರಿತೀವಿ, ಟೆಂಡರಿಗೆ ಕರಿತೀವಿ. ಅಲ್ಲಿ ಯಾರು ಕಾಂಪಿಟೇಟಿವ್ ಮೋಡಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ಅದು ಸಿಗುತ್ತೆ. ಅದರಿಂದ ರೈತರು ಇದನ್ನ ಬಳಸ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೆ. ಅಂದ್ರೆ ಅಲ್ಲಿರೋ ಸೌಲಭ್ಯಗಳು ಏನೇನು ಸರ್? ಸೌಲಭ್ಯಗಳು ಏನು ಒಂದು ಅರಿಶಿನ ತಂದಂತ ರೈತರು ಇಮಿಯೇಟ್ ಆಗಿ ಅದು ವಾಷಿಂಗ್ ಆಗುತ್ತೆ, ನಂತರ ಅದು ಬಾಯ್ಲರ್ಗೆ ಹೋಗುತ್ತೆ, ನಂತರ ಆಮೇಲೆ ಸ್ಲೈಸ್ ಆಗುತ್ತೆ, ನಂತರ ಅದು ಡ್ರೈಯರ್ ಸಹ ಇದೆ ಅಲ್ಲಿ, ಡ್ರೈ ಆಗಿ ನಂತರ ಪೌಡರ್ ಮಾಡಿ ಇಮಿಯೇಟ್ ಆಗಿ ತಗೊಂಡೋಗುವಂಥದ್ದು ಒಂದು ವ್ಯವಸ್ಥೆ ಆಗಿದೆ. ಸುಮಾರು ಇದು 1,80,00,000 ವೆಚ್ಚದಲ್ಲಿ ಈ ಒಂದು ಮೆಷಿನರೀಸ್ ಎಲ್ಲ ಆಟೋಮೇಟೆಡ್. ಇದನ್ನು ಒಂದು ಮನುಷ್ಯರು ಲೇಬರ್ಸ್ ಕಡಿಮೆ ಇದೆ. ಒಂದು ಯಾರು ಆಸಕ್ತಿ ಇರ್ತಾರೋ ಅವ್ರು ಬಂದು ತಗೊಂಡು ಮಾಡ್ಬೋದಾಗಿದೆ. ಓಕೆ. ಅಂದ್ರೆ ನೀವು ಇದನ್ನ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕೊಡ್ತೀರಿ? ಹೌದು ಸರ್. ಅಲ್ವೇ? ಹೌದು ಸರ್. ಅಂದ್ರೆ ಅದು ಪುಡಿ ಆದ್ಮೇಲೆ ಅದನ್ನ ಪ್ಯಾಕ್ ಮಾಡೋದು, ಪ್ಯಾಕಿಂಗ್ ಮೆಷಿನ್ ಮಾಡೋದು ಅವೆಲ್ಲ ಇದೆಯಾ? ಇದೆ ಸರ್, ಪ್ಯಾಕಿಂಗ್ ಮೆಷಿನ್ ಸಹ ಇದೆ. ಅವ್ರು ಪ್ಯಾಕ್ ಮಾಡಿ ಅವರ ಒಂದು ಏನು ಒಂದು ಲೇಬಲ್ ಏನ್ ಬೇಕೋ ಅದನ್ನ ಕೊಟ್ಕೊಂಡು ಅವರು ಮಾರಾಟ ಮಾಡಬಹುದಾಗುತ್ತೆ. ಅವ್ರು ಏನು ಒಂದು ಪ್ರೊಡಕ್ಷನ್ ಮಾಡ್ತಾರೋ ಅದಕ್ಕೆ ಸಮ್ ಪರ್ಸೆಂಟೇಜ್ ಅವ್ರ ಯೂನಿವರ್ಸಿಟಿಗೆ ಕಟ್ಟಬೇಕಾಗುತ್ತೆ. ಓಹೋ. 1% ಅಲ್ವಾ? ಹೌದು ಸರ್. ಅಂದ್ರೆ ಈಗಾಗಲೇ ಅರಿಶಿಣದ ಉತ್ಪಾದನೆ ಮಾಡುವಂತಹ ರೈತರು ಇದರ ಸೌಲಭ್ಯವನ್ನು ಪಡ್ಕೋತಾ ಇದ್ದಾರೆ. ಇವತ್ತು ನಮ್ಮ ಏನು ಒಂದು ಚಾಮರಾಜನಗರದ ಅರಿಶಿಣದ ಪುಡಿಗೆ ತುಂಬ ಬೇಡಿಕೆ ಇರೋದ್ರಿಂದ ಅವರು ಸಹ ಬೇರೆ ಬೇರೆ ರಾಜ್ಯಕ್ಕೂ ಸಹ ಕಳಿಸ್ತಾ ಇದ್ದಾರೆ. ಅವರು ಈಗ ಎಕ್ಸ್ಪೋರ್ಟ್ಗೆ ಯೋಚನೆ ಮಾಡಬೇಕಾಗಿದೆ. ಅಷ್ಟು ಕ್ವಾಂಟಿಟಿ ಅವರಲ್ಲಿ ಸಿಗ್ತಾ ಇಲ್ಲ. ಬಟ್ ಇದನ್ನು ಆಗಲೇ ತಿಳಿಸಿದಾಗೆ ಅರಿಶಿಣ ಏನಾಗುತ್ತೆ ಅಂದರೆ ಕಟಾವು ಆಗೋದು ನಂತರ ಫೆಬ್ರವರಿಯಿಂದ ಒಂದು 3 ತಿಂಗಳಲ್ಲಿ ಇರುತ್ತೆ. ಅಷ್ಟು ಅವಾಗ ನಮಗೆ ಒಂದು ಏನು ಕಚ್ಚಾ ಪದಾರ್ಥಗಳು ಅರಿಶಿಣ ಸಿಗುತ್ತೆ, ಆಮೇಲೆ ನಂತರದ ದಿನಗಳಲ್ಲಿ ಸಿಗೋದಿಲ್ಲ. ಅದಕ್ಕೋಸ್ಕರ ರೈತರು ಇದನ್ನು ಯಾವ ರೀತಿ ವರ್ಷಪೂರ್ತಿ ನಡೆಸ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮಾಡ್ಬೋದಾಗತ್ತೆ. ಈ ಒಂದು ಡ್ರೈಯರ್ ಇದೆಯಲ್ಲ, ಈ ಡ್ರೈಯರ್ ಬರೀ ಅರಿಶಿಣಕ್ಕೆ ಸೀಮಿತ ಇಲ್ಲ, ಬೇರೆ ಶುಂಠಿನೂ ತಗೋಬೋದು, ಬೇರೆ ಒಂದು ತೋಟಗಾರಿಕಾ ಬೆಳೆಗಳನ್ನೂ ಸಹ ಅಲ್ಲಿ ಡ್ರೈ ಮಾಡಿಕೊಂಡು ಬೇರೆ ಮೌಲ್ಯವರ್ಧನೆಗಳು ಸಹ ನಾವು ಮಾಡ್ಕೋಬೋದು. ಆಸಕ್ತಿ ಇರೋಂಥ ರೈತ ಉತ್ಪಾದಕ ಸಂಸ್ಥೆಗಳು ಭೇಟಿ ನೀಡಿ ಅದನ್ನು ಪರಿಶೀಲಿಸಿ ನೀವು ಬಂದರೆ ತುಂಬ ಅನುಕೂಲ ಆಗುತ್ತೆ. ಅಂದರೆ ಏನು ರೈತ ಉತ್ಪಾದಕ ಸಂಸ್ಥೆಗಳು ಇದ್ದಾವೆ, ಇವು ಅವು ಕಾರ್ಯ ಮಾಡುವಂತಹ ಜಾಗಗಳಲ್ಲಿ ಅರಿಶಿಣ ಬೆಳೆಗಾರರಿಂದ ಅರಿಶಿಣವನ್ನು ಖರೀದಿ ಮಾಡಿ ಬೇಯಿಸಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದರೆ ವರ್ಷಪೂರ್ತಿ ಬೇಕಂದಾಗ ಅದನ್ನು ಪುಡಿ ಮಾಡಿ ಅರಿಶಿಣದ ಪುಡಿಯನ್ನು ಮಾರಾಟ ಮಾಡಬಹುದು. ಹೌದು, ಘಟಕನ ನಿರ್ವಹಣೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಹೌದು ಸರ್, ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ರೈತರುಗಳು ಯಾವ ರೀತಿ ನಾನು ವರ್ಷಪೂರ್ತಿ ಇದನ್ನು ನಡೆಸಬೇಕು ಅಥವಾ ಆ ಒಂದು ಋತುಮಾನದಲ್ಲಿ ಯಾವ ಬೆಳೆ ಸಿಗುತ್ತೆ ಅದನ್ನು ಡ್ರೈ ಮಾಡಲಿಕ್ಕೆ ಅದನ್ನು ಪೌಡರ್ ಮಾಡಲಿಕ್ಕೂ ಸಹ ಇವರು ಇದನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಕೃಷಿ ನಿರಂತರ ಹಾಗೆ ಕಲಿಕೆಯೂ ನಿರಂತರ. ಕೃಷಿ ಎಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ನರೇಶ್ ಅವರೇ, ಅರಿಶಿಣದ ಬೇಸಾಯದಲ್ಲಿ ಏನು ತಾವು ಗ್ಯಾಪ್ಸ್ನ ಗುರುತಿಸಿಲ್ವಾ ಇಲ್ಲಿವರೆಗೆ? ಈಗೇನು ಅರಿಶಿಣದ ಬೇಸಾಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಸರಿಯಾಗಿದೆ ಅಂತ ಅನ್ಸುತ್ತಾ, ಅಥವಾ ಅಲ್ಲೇನಾದರೂ ಒಂದಷ್ಟು ಸುಧಾರಣೆ ಮಾಡ್ಬೋದಾ? ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸುವಲ್ಲಿ ಬೇಸಾಯದಲ್ಲಿ ಏನಾದರೂ ಒಂದಷ್ಟು ಬದಲಾವಣೆ ಬೇಕಾಗುತ್ತೆ ಅಂತೀರಾ? ಹೌದು, ಸುಧಾರಿತ ತಂತ್ರಜ್ಞಾನಗಳು ಅರಿಶಿಣದಲ್ಲಿ ಸುಮಾರಿದ್ದಾವೆ. ತಳಿ ಒಂದು ಮೊದಲನೇದು, ನಂತರ ಏನು ಒಂದು ಒಂದು ಏನು ನಾವು ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಅಥವಾ ಏನು ಒಂದು ಕೀಟಬಾಧೆ ರೋಗಬಾಧೆಗಳು, ನಂತರ ಪೋಷಕಾಂಶಗಳ ನಿರ್ವಹಣೆ, ಇದರಲ್ಲಿ ತುಂಬ ಒಂದು ಸುಧಾರಣೆ ಆಗಿದೆ. ರೈತರುಗಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಕೀಟಬಾಧೆ ರೋಗಬಾಧೆ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ತಜ್ಞರನ್ನು ಭೇಟಿ ಮಾಡಿ ಅವರ ಹತ್ರ ಮಾಹಿತಿ ತಿಳ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಉದಾಹರಣೆಗೆ ರೈತರು ಏನು ಮಾಡ್ತಾರೆ, ಫಸ್ಟ್ ಏನೇ ಒಂದು ಕೀಟಬಾಧೆ ರೋಗಬಾಧೆ ಬಂದರೆ ಗೊಬ್ಬರದ ಅಂಗಡಿಗೆ ಹೋಗ್ತಾರೆ, ಅದ್ರ ಹೋಗ ಬದಲು ಇಲಾಖೆ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ತಮ್ಮಲ್ಲಿ ಏನು ಸಮಸ್ಯೆ ಇದೆಯೋ ಅದಕ್ಕೆ ಮಾತ್ರ ಪರಿಹಾರ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ನೀವು ಬಳಸ್ಕೋಬೇಕು ಅಂತ ನಾನು ರೈತರಲ್ಲಿ ಮನವಿ ಮಾಡ್ಕೋತೀನಿ. ಅಂದರೆ ಬೇಸಾಯ ತಾಂತ್ರಿಕತೆಗಳಲ್ಲೂ ಕೂಡ ಸುಧಾರಣೆ ಆಗಬೇಕು ಅಂತ ತಮ್ಮ ವಿಚಾರ ಆಗಿದೆ ಸರ್. ಸುಮಾರು ತಂತ್ರಜ್ಞಾನಗಳು ಬಂದಿದೆ, ರೈತರು ಅದನ್ನು ಬಳಸ್ಕೋಬೇಕಾಗತ್ತೆ. ನಾವು ಏನೇ ಒಂದು ಕೀಟಬಾಧೆ ರೋಗಬಾಧೆ ಬಂದರೆ ಡೈರೆಕ್ಟಾಗಿ ಫಸ್ಟ್ ಕೆಮಿಕಲ್ಸ್ಗೆ ಹೋಗಬಾರ್ದು, ಏನು ಕಲ್ಚರ್ ಮೆಥಡ್ಸ್ ಅಂತ ಹೇಳ್ತೀವಿ, IPM ಇಂಟಿಗ್ರೇಟೆಡ್ ಪ್ಲಾಂಟ್ ಪ್ರೊಟೆಕ್ಷನ್ ಮೆಷರ್ಸ್ ಏನಿದ್ದಾವೆ, ಅದರ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು, ಈ ನಿಟ್ಟಿನಲ್ಲಿ ರೈತರು ಇದು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಎಲ್ಲದಕ್ಕೂ ಅಂಗಡಿಗೆ ಹೋಗಿ ತರೋಕ್ಕಿಂತ ತಮ್ಮಲ್ಲೇ ಸಿಗುವಂಥ ಒಂದು ಕೆಲವು ಕೀಟನಾಶಕ ಆಗಿರ್ಬೋದು. ಈಗ ಉದಾಹರಣೆಗೆ ನಾವು ಯಾವುದೇ ಒಂದು ಕೀಟಬಾಧೆ ರೋಗಬಾಧೆ ಬಂದರೆ ಬೇವಿನ ಎಣ್ಣೆ ಮುಂದೆ ಸುಮಾರು ಹತೋಟಿನ ಮಾಡ್ಕೋಬೋದು, ಬಟ್ ರೈತರು ಇದನ್ನು ಮಾಡ್ತಾ ಇಲ್ಲ. ಆದಷ್ಟು ಖರ್ಚಿನ ಜಾಸ್ತಿ ಮಾಡ್ತಾ ಇದ್ದಾರೆ, ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಲಾಭ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದರೆ ತುಂಬ ಅನುಕೂಲ ಆಗುತ್ತೆ. ಈಗ ತಳಿಗಳನ್ನು ನಾವು ಪರಿಚಯಿಸಿದೀವಿ ಅಂತ ಹೇಳ್ತಾ ಇದ್ರಲ್ವಾ? ಹೌದು ಸರ್. ಪದ್ಧತಿ ಪ್ರಾತ್ಯಕ್ಷಿಕೆ ಮೂಲಕ ಹೌದು ಸರ್ ಆ ತಳಿಗಳನ್ನು ತಂದು ನಿಮ್ಮಲ್ಲಿ ಬೆಳೆದು ಯಾವ ತಳಿ ಸೂಕ್ತ ಆ ತಳಿಯನ್ನು ತಾವು ಆ ಪ್ರದೇಶಕ್ಕೆ ಪರಿಚಯಿಸಿದ್ದೀರಿ? ಹೌದು ಸರ್. ಈಗ ತಾವು ಹೇಳೋದು ಬಿತ್ತನೆನೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಅದರದ್ದು ಕೊಡ್ತೀನಿ ಅಂತಲ್ಲ, ಅಥವಾ ಅದರ ಬಿತ್ತನೆ ಬೀಜಗಳ ಒಂದು ಅಭಿವೃದ್ಧಿ ಬಗ್ಗೆ ಏನು ಕ್ರಮ ವಹಿಸಿದ್ದೀರಿ? ಯಾಕೆಂದರೆ ಮುಂದಿನ ಜನವರಿ ಫೆಬ್ರವರಿಯಿಂದಲೇ ಅರಿಶಿನ ಕಟಾವಾದಾಗ ಅದರಿಂದಲೇ ಬಿತ್ತನೆ ಸಾಮಾನ್ಯವಾಗಿ ಇಟ್ಕೋತಾರೆ, ಅಂಥವ್ರಿಗೆ ಏನು ತಮ್ಮ ಸಲಹೆ? ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಹ ನಾವು ಒಂದು ಬೀಜ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಇಡೀ ಚಾಮರಾಜನಗರ ರೈತರಿಗೆ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, FPO ಮುಖಾಂತರ ಮತ್ತು ಆಯ್ದ ಕೆಲವು ಪ್ರಗತಿಪರ ರೈತರುಗಳ ಜಮೀನಲ್ಲಿ ಈ ತಳಿಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ರೈತರಿಗೆ ಯಾರಿಗೆ ಬೇಕಿದೆಯೋ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ನಾವು ಆ ರೈತರ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀವಿ. ಅವರು ಆ ರೈತರ ಹತ್ರ ಹೋಗಿ ಅದನ್ನು ತೆಗೆದುಕೊಂಡು ತಮ್ಮ ಜಮೀನಲ್ಲಿ ಹಾಕಿ ನಂತರ ಅದನ್ನು ಬೇರೆ ರೈತರಿಗೆ ಹಂಚಿದ್ರೆ ಈ ಒಂದು ತಳಿಗಳ ಒಂದು ಲಭ್ಯತನ ಎಲ್ಲರಿಗೂ ಸಿಗದಂಗೆ ಮಾಡ್ಬೋದು. ಅಂದರೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ಬೆಳೆಯೋದಕ್ಕೆ ಬೀಜೋತ್ಪಾದಕರನ್ನು ಕೂಡ ತಾವು ತಯಾರು ಮಾಡಿ? ಹೌದು ಸರ್. ನಮ್ಮಲ್ಲಿ ಸುಮಾರು ಒಂದು 40-50 ಜನ ಪ್ರಗತಿಪರ ರೈತರಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರೈತ ಉತ್ಪಾದಕ ಸಂಸ್ಥೆಗಳು ಸಹ ಮಾಡ್ತಾ ಇದೆ ಸರ್. ಅಂದರೆ ಒಳ್ಳೆ ಗುಣಮಟ್ಟದ ಬಿತ್ತನೆಯಿಂದಲೇ ಬೇಸಾಯ ಆರಂಭ ಆಗಬೇಕು. ಹೌದು ಸರ್, ಹೌದು ಸರ್. ಈಗ ಬಿತ್ತನೆ ಬೀಜಗಳ ಸಂಗ್ರಹಣೆ ಮಾಡ್ಕೊಳ್ಳೋದು, ಅದಕ್ಕೆ ಬೀಜ ಉಪಚಾರ ಮಾಡುವಂಥದ್ದು, ಬಿತ್ತನೆ ಮಾಡುವಂಥದ್ದು, ಇಂಥದ್ದೆಲ್ಲ ಹಂಗಾಮಿಗೆ ತಕ್ಕಂತೆ ತಾವು ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀರಿ? ಹೌದು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಕಾರ್ಯಕ್ರಮಗಳು, ಆ ಬೆಳೆಗೆ ಆ ಋತುಮಾನಕ್ಕೆ ಸೂಕ್ತವಾದ ತರಬೇತಿ ಕಾರ್ಯಕ್ರಮಗಳನ್ನು ನಮ್ಮ ತಜ್ಞರ ತಂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಹ ಮತ್ತು ರೈತರ ಜಮೀನಿಗೆ ಹೋಗಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ರೈತರು ತಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡೋಕ್ಕಾಗಲ್ಲ ಅಂದರೆ ಆ ಒಂದು ಗ್ರಾಮದಲ್ಲಿ ಒಂದು 15-20 ಜನ ಆಸಕ್ತಿ ಇರೋ ರೈತರುಗಳನ್ನ ಸೇರಿಸ್ಬಿಟ್ಟು ನಮಗೆ ತಿಳಿಸಿದ್ರೆ ನಾವೇ ಅಲ್ಲಿಗೆ ಬಂದು ನಿಮಗೆ ಸಂಪೂರ್ಣ ಮಾಹಿತಿ, ಒಂದು ಅರಿಶಿನ ಬೆಳೆಯ ಸುಧಾರಿತ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತೀವಿ. ಸಾಮಾನ್ಯವಾಗಿ ಅರಿಶಿನ ಬಿತ್ತನೆ ಆಗೋದು ನಿಮ್ಮ ಭಾಗದಲ್ಲಿ ಜೂನ್ ಜುಲೈ ತಿಂಗಳಲ್ಲಲ್ವೇ? ನಮ್ಮ ಒಂದು ಚಾಮರಾಜನಗರದಲ್ಲಿ ಮೇ ಇಂದ ಪ್ರಾರಂಭ ಆಗುತ್ತೆ ಸರ್. ಮೇ ಜೂನ್ ಪೂರ್ವ ಮುಂಗಾರು ನಮ್ಮಲ್ಲಿ ಹೆಚ್ಚು ಬೇಗ ಬರೋದ್ರಿಂದ ರೈತರು ಭೂಮಿನೆಲ್ಲ ಏಪ್ರಿಲ್ನಲ್ಲಿ ಸಿದ್ಧತೆ ಮಾಡಿಕೊಂಡು ಮೇನಲ್ಲಿ ಈ ಒಂದು ಬೇಸಾಯ ಕ್ರಮಗಳನ್ನ ಅನುಸರಿಸ್ತಾ ಇದ್ದಾರೆ ಸರ್. ಓಕೆ, ಅಂದ್ರೆ ಆ ಬೇಸಾಯ ಯಾವ ರೀತಿ ಮುಂದುವರಿಯುತ್ತೋ ಅದಕ್ಕೆ ಪೂರಕವಾಗಿ ನಿಮ್ಮ ತರಬೇತಿ ಕಾರ್ಯಕ್ರಮಗಳನ್ನು ತಾವು ಆಯೋಜಿಸ್ತಾ ಹೋಗ್ತೀರಿ? ಹೌದು ಸರ್. ಈ ಒಂದು ನೀವು ಕಳೆದ ಸಾಲಿನಲ್ಲಿ ನಾವು ಒಂದು ಪೂರ್ವ ಮುಂಗಾರು ವಿಕಸಿತ ಸಂಕಲ್ಪ ಯಾತ್ರೆ ಒಂದು ಪ್ರೀ ಖರೀಫ್ ಕ್ಯಾಂಪೇನು ಸಹ ಮಾಡಿದ್ವಿ. ಅಲ್ಲಿ ರೈತರಿಗೆ ಅರಿಶಿನ ಮತ್ತು ಬೇರೆ ಬೆಳೆಗಳು, ಜೋಳ ಆಗಿರ್ಬೋದು, ಈ ಬೆಳೆಗಳ ಒಂದು ಸುಧಾರಿತ ತಂತ್ರಜ್ಞಾನಗಳನ್ನ ನಾವು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಈಗಲೂ ಸಹ ನಾವು 3-18 ವಿಕಸಿತ ಸಂಕಲ್ಪ ಯಾತ್ರೆ ರಬ್ಬಿ ಅಂದರೆ ಹಿಂಗಾರಿಗೆ ಬೇಕಾದಂಥ ಬೆಳೆಗಳ ಬಗ್ಗೆ ತಂತ್ರಜ್ಞಾನ ಮಾಡಲಿಕ್ಕೆ ವಿವಿಧ ಅಭಿವೃದ್ಧಿ ಇಲಾಖೆಗಳೊಂದಿಗೆ ಸೇರಿ ನಾವು 15 ಇಡೀ ಜಿಲ್ಲೆಯ ಎಲ್ಲ ಹೋಬಳಿ ಮಟ್ಟ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಒಂದು ತಂತ್ರಜ್ಞಾನಗಳನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೋತಾ ಇದ್ದೀವಿ ಸರ್. ಮತ್ತು ಹಿಂಗಾರು ಬೆಳೆಗಳ ಒಂದು ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಈ ಸಂಕಲ್ಪ ಯಾತ್ರೆ ಮಾಡ್ತೀರಿ? ಹೌದು ಸರ್. ಅಲ್ವೇ? ಹೌದು ಸರ್. ಅಂದ್ರೆ ಅದರಲ್ಲಿ ಅರಿಶಿನವೂ ಕೂಡ ಸೇರಿರುತ್ತೆ. ಅರಿಶಿನ ಸೇರುತ್ತೆ. ರೈತರಿಗೆ ಯಾವ ಬೆಳೆಗಳಿಗೆ ತಂತ್ರಜ್ಞಾನ ಬೇಕೋ ಆ ಮಾಹಿತಿನ ನಾವು ಕೊಡ್ತಾ ಇದೀವಿ. ಇದು ಭಾರತದಾದ್ಯಂತ ಪ್ರತಿ ಜಿಲ್ಲೆನಲ್ಲೂ ಸಹ ಈ ಒಂದು ವಿ ಕೆ ಎಸ್ ಎ ಪ್ರೀ ಖರೀಫ್ ಆ್ಯಂಡ್ ರಬಿ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ಈ ಒಂದು ಹಿಂಗಾರಿನ ಒಂದು ಹಂಗಾಮಿಗೆ ಬೇಕಾದಂಥ ಬೆಳೆಗಳಿಗೆ ತಂತ್ರಜ್ಞಾನಗಳನ್ನ ನಾವು ಇಡೀ ಜಿಲ್ಲೆಗೆ ನಾವು ಕೊಡ್ತಾ ಇದ್ದೀವಿ ಸರ್. ನರೇಶ್ ಅವರೇ, ಈಗ ಅರಿಶಿಣ ಬೇಸಾಯ ಮಾಡುವಂಥವರು ಸಾಮಾನ್ಯವಾಗಿ ತಾಂತ್ರಿಕತೆಗಳನ್ನು ಪಡ್ಕೊಂಡು ಜಮೀನಿನಲ್ಲಿ ಅಳವಡಿಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಹೌದು ಸರ್. ಆದರೂ ಹೌದು ಸರ್, ಈ ರೈತ ಉತ್ಪಾದಕ ಸಂಸ್ಥೆಗಳಂತಿದೆಯಲ್ಲ, ಅಂದರೆ ಸಂಘಟಿತವಾದ ಒಂದು ಪ್ರಯತ್ನ ಮಾಡಿ ಒಂದು ಬೆಳೆಗೆ ಒಂದೇ ಕಂಪನಿ ಥರ ಮಾಡಿಕೊಂಡು 1,000 ಜನ ರೈತರು ಸೇರಿಕೊಂಡು ಏನು ಬೇಸಾಯ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸ್ಕೋತಾರೆ. ಈ ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೂ ಈ ಸಂಸ್ಥೆಯ ಮೂಲಕ ಸಂಘಟಿತವಾಗಿ ಒಟ್ಟಾಗಿದ್ದು ಅಭಿವೃದ್ಧಿ ಹೊಂದೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಅಂತ ತಮಗನ್ಸುತ್ತೆ? ಖಂಡಿತ ಇದೆ ಸರ್. ಈ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಒಂದು 500-1,000 ಜನ ಒಂದು ಕಡೆ ಸೇರಿ ಅವರು ಒಂದು ಡಿಸೈಡ್ ಮಾಡ್ತಾರೆ ನಮ್ಮ ಒಂದು ಉತ್ಪನ್ನ ಏನು ಬೆಳೀತಾರೋ ಅದಕ್ಕೆ ಒಂದು ಬೆಲೆ ನಿರ್ಧಾರ ಮಾಡುವಂಥದ್ದು, ಆ ಒಂದು ಬೆಳೆಯ ಬಗ್ಗೆ ಸಂಪೂರ್ಣವಾದ ಒಂದು ಹಾಗುಹೋಗುಗಳನ್ನ ಅವರು ತಿಳ್ಕೊಂಡು ಅದಕ್ಕೆ ಒಂದು ಮಾರುಕಟ್ಟೆ ಕಲ್ಪಿಸುವಲ್ಲಿ ಅವ್ರು ಕೆಲಸ ಮಾಡಬೇಕಾಗತ್ತೆ. ಈಗ ಇನ್ನೂ ಎಫ್ ಪಿ ಒ ಅಂತ ಏನನ್ನೋದು ಇನ್ನೂ ಹೆಚ್ಚು ಅವ್ರಿಗಿನ್ನೂ ಅದ್ರ ಬಗ್ಗೆ ಮನದಟ್ಟಾಗಿಲ್ಲ. ಇದಿನ್ನೂ ಅಂಬೆಗಾಲಿನಿಂದ ಹಿಡಿದು ಈಗ ನಡೀತಾ ಇದೆ. ಆದ್ದರಿಂದ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳು ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿದೆ ಅವ್ರಿಗೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಇಲಾಖೆ ವತಿಯಿಂದ ಅವ್ರಿಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ರೈತ ಉತ್ಪಾದಕ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಬೆಳೆದು ತಮ್ಮ ಒಂದು ಏನು ಉತ್ಪನ್ನ ಇದೆಯೋ ಆ ಉತ್ಪನ್ನಕ್ಕೆ ಒಂದು ಬಿತ್ತನೆ ಬೀಜದಿಂದ ಹಿಡಿದು ಒಂದು ಕಟಾವು ಮಾಡಿ ನಂತರ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ತಮ್ಮ ಒಂದು ಪದಾರ್ಥನ ಮಾರುಕಟ್ಟೆ ಮಾಡುವಲ್ಲಿ ಯಶಸ್ವಿಗೊಳಿಸುತ್ತವೆ ಅಂತ ಒಂದು ಆಶಾಭಾವನೆ ನಮ್ಮಲ್ಲಿದೆ ಸರ್. ಅಂದರೆ ಈಗ ಅರಿಶಿಣ ಬೇಸಾಯಕ್ಕೆ ಬೇಕಾದಂತಹ ಮೂಲ ಪರಿಕರಗಳು ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಔಷಧಿಗಳಿರ್ಬೋದು, ಮತ್ತು ಹನಿ ನೀರಾವರಿ ಉಪಕರಣಗಳಿರ್ಬೋದು, ಈ ತರಹದ್ದೆಲ್ಲದನ್ನು ಕೂಡ ಸಂಘಟಿತವಾಗಿ ಪೂರೈಕೆ ಮಾಡಿದ್ರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ಬೋದು ಅಂತ ತಮಗನ್ಸುತ್ತಾ? ಖಂಡಿತ ಸರ್. ಈಗ ಆಲ್ರೆಡಿ ರೈತ ಉತ್ಪಾದಕ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ತಮ್ಮ ಒಂದು ಏನು ಒಂದು ಸದಸ್ಯರಿರ್ತಾರೋ ಅವರಿಗೆ ಬೇಕಾದಂಥ ಪರಿಕರಗಳು, ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರಗಳು ಮತ್ತು ಕೀಟನಾಶಕ, ಇವುಗಳನ್ನ ಅವರೇ ಅಲ್ಲಿಂದ ಒಂದು ಕಂಪ್ನಿ ಮುಖಾಂತರ ಪರ್ಚೇಸ್ ಮಾಡಿ ತಂದು ತಮ್ಮ ಸದಸ್ಯರುಗಳಿಗೆ ಅಂತಾ ಇದ್ದಾರೆ. ಇದು ಎಲ್ಲ ಉತ್ಪಾದಕ ಸಂಸ್ಥೆಗಳು ಸಹ ಈ ಕಾರ್ಯ ನಿರ್ವಹಿಸ್ತದೆ. ಬಟ್ ಇವರು ಇನ್ನೂ ಒಂದು ಮುಂದಿನ ಹೆಜ್ಜೆ ಏನು ಅಂದರೆ ವ್ಯಾಲಿಡೇಷನ್ ಅಥವಾ ಮಾರ್ಕೆಟಿಂಗ್ ಆಫ್ ದಟ್ ಪ್ರಾಡಕ್ಟ್ ಎಲ್ ಓವರ್ ಇಲ್ಲಿ ನಮ್ಮ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಹೊರದೇಶಕ್ಕೆ ಕಳಿಸೋ ಮಟ್ಟಿನಲ್ಲಿ ಬೆಳಿಬೇಕಾಗಿದೆ. ಅವ್ರು ಮಾಡ್ತಾರೆ ಸರ್, ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನ ಸುಮಾರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕೊಡ್ತಾ ಇದ್ದೀವಿ. ಅದೇ ರೀತಿ ಅವರೂ ಸಹ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ. ಅದಕ್ಕೆ ಒಂದು ನಬಾರ್ಡ್ ಸಂಸ್ಥೆನೂ ಸಹ ಅದಕ್ಕೆ ತರಬೇತಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಇದರ ಮುಖಾಂತರ ತಾವು ಉತ್ಕೃಷ್ಟತಾ ಕೇಂದ್ರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೌದು ಸರ್, ರೈತ ಉತ್ಪಾದಕ ಸಂಸ್ಥೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತಾನೆ ಒಂದು ಉತ್ಕೃಷ್ಟತಾ ತರಬೇತಿ ಕೇಂದ್ರ ಇದೆ. ಹೌದು ಸರ್. ಅದರ ಮೂಲಕ ನಾವು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಅವರ ಆಶ್ರಯದೊಂದಿಗೆ ತರಬೇತಿ ಮಾಡ್ತೀವಿ ಅಂತ. ಹೌದು ಸರ್. ಅಂದ್ರೆ ಇಲ್ಲಿ ಯಾವ ರೀತಿ ಬಲವರ್ಧನೆ ಮಾಡ್ತೀರಿ ರೈತ ಉತ್ಪಾದಕ ಸಂಸ್ಥೆಗಳದ್ದು? ಈಗಾಗಲೇ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ಜವಾಬ್ದಾರಿಗಳು ಏನು ಅನ್ನೋದ್ರ ಬಗ್ಗೆ ಒಂದು ಎಲ್ಲ ರೈತ ಉತ್ಪಾದಕ ಸಂಸ್ಥೆಗೆ ಈ ಉತ್ಕೃಷ್ಟತಾ ಕೇಂದ್ರ ಬೆಂಗಳೂರಿನಲ್ಲಿದೆ. ಇದು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಅಡಿನಲ್ಲಿ ಬರ್ತಾ ಇದೆ. ಅವರು ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಭೇಟಿ ನೀಡಿ ಆಯಾ ಜಿಲ್ಲೆಯ ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರುಗಳಿಗೆ ಅಥವಾ ಗವರ್ನಿಂಗ್ ಬಾಡಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಏನು ಹೇಳ್ತಾರೋ ಅವ್ರಿಗೆ ತಮ್ಮ ರೂಪುರೇಷೆಗಳು ಏನು ಜವಾಬ್ದಾರಿಗಳೇನೋ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಅವರು ಅದು ನೆಕ್ಸ್ಟ್ ಸ್ಟೆಪ್ಪು ವ್ಯಾಲಿಡೇಷನ್ನು ಅದ್ರ ಬಗ್ಗೆ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ನಮಗೆ ಏನು ಬೇಕು ವ್ಯಾಲಿಡೇಷನ್ ಯಾವ ರೀತಿ ಬೇಕು ಅಂದರೆ ನಮ್ಮಲ್ಲಿ ಗೃಹ ವಿಜ್ಞಾನಿಗಳ ತಂಡನೂ ಸಹ ಇದೆ, ಅದೇ ರೀತಿಯಾಗಿ ಸಿ ಎಫ್ ಟಿ ಸಹ ಇದೆ. ಆ ತಂತ್ರಜ್ಞಾನ ಪರಿಚಯಿಸ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಲಾಭನ ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಅಂದರೆ ಒಟ್ಟಾರೆ ಈಗ ಕೃಷಿ ವಿಜ್ಞಾನ ಕೇಂದ್ರದ ಆಶಯ ಏನು ಅಂತಂದರೆ ಅರಿಶಿನ ಬೆಳೆ ಇರಬಹುದು ಅಥವಾ ಯಾವುದೇ ಬೆಳೆ ಇರಬಹುದು, ಆ ಬೆಳೆ ಬೆಳೆಯುವಂತಹ ರೈತರು ಸಂಘಟಿತರಾಗಬೇಕು. ಹೌದು ಸರ್. ಅಲ್ವೇ? ಹೌದು ಸರ್. ಅವರು ರೈತ ಉತ್ಪಾದಕ ಕಂಪ್ನಿಯನ್ನಾದರೂ ಮಾಡಿಕೊಳ್ಳಿ, ಸಂಘಟನೆಯನ್ನಾದರೂ ಮಾಡಿಕೊಳ್ಳಿ, ಸಂಘಟಿತವಾಗಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ನಿಮಗೆ ಒಟ್ಟಾರೆಯಾಗಿ ಮಾಹಿತಿಯನ್ನು ಅವ್ರಿಗೆ ತಲುಪಿಸೋದಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್, ಖಂಡಿತ. ಆಮೇಲೆ ಬೇರೆ ಬೇರೆ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಯನ್ನು ಕೊಡೋಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ಈಗ ತಾವೇ ಪ್ರಸ್ತಾಪ ಮಾಡಿದ ಹಾಗೆ ನಿಮ್ಮಲ್ಲಿರುವಂತಹ ಏನು ಅತ್ಯುತ್ತಮವಾದಂತಹ ಪ್ರೊಸೆಸಿಂಗ್ ಸೌಲಭ್ಯವನ್ನು ಕೂಡ ಅರಿಶಿಣದ ಬೆಳೆಗಾರರು ರೈತ ಉತ್ಪಾದಕ ಕಂಪನಿಗಳ ಮೂಲಕ ಪಡೆದುಕೋಬಹುದು. ಹೌದು ಸರ್, ಖಂಡಿತ ಸರ್. ಅಲ್ವಾ? ಹೌದು ಸರ್.